ಹಸಿರು ಎಲೆ ಕಾಣುವ ಏನಿದೆಯಲ್ಲ ಕಾಂಡ ಎಲೆ ಯಾವುದೇ ಒಂದು ಅಂದರೆ ಅದಕ್ಕೆ ದ್ವಿದಳ ಧಾನ್ಯ ಆಗಿರ್ಬೇಕು ಅಂತೂ ಹಸಿರು ಮೇವಾಗಿ ಸಂಬಂಧಪಟ್ಟದ್ದು ಒಂದು ಏನು ಹಸಿರು ಎಲೆ ಗಿಡ ಇರುತ್ತೆ ಅದನ್ನು ಕಾಂಡ ಮತ್ತು ಆಮೇಲೆ ಎಲೆ ಅವೆಲ್ಲವೂ ಮಣ್ಣಿಗೆ ಬೇರ್ಪಡಿಸಿ ನಾವು ಮಣ್ಣಿನ ಒಂದು ಸಾವಯವ ಅಂಶ ಹೆಚ್ಚಿಸ್ಬೋದು ಅದಕ್ಕೆ ನಾವು ಹಸಿರೆಲೆ ಗೊಬ್ಬರ ಅಂತ ನಾವು ಕರಿತೀವಿ. ಸರಿ, ಇನ್ನು ಈ ಹಸಿರೆಲೆ ಗೊಬ್ಬರ ಬಳಕೆಯಿಂದ ಏನೇನು ಲಾಭಗಳು ಅವ ಅಂತೀರಿ? ಇದರಲ್ಲಿ ಹಸಿರೆಲೆ ಬೆಳೆಗಳೊಳಗೆ ಎರಡು ಥರದ ವಿಧಗಳಿದಾವೆ. ಒಂದು ಹಸಿರೆಲೆ ಬೆಳೆಗಳದ್ದು ಒಂದು ವಿಧ, ಹಸಿರೆಲೆ ಬೆಳೆಯ ಗಿಡಗಳು ಬೇರೆ ಇದೆ. ಅಂದರೆ ಹಸಿರೆಲೆ ಬೆಳೆಗಳೊಳಗಂತಂದರೆ ನಾವು ಭೂಮಿಯಲ್ಲೇ ಬೆಳೆದು ನಾವು ಅದನ್ನು ಮಣ್ಣಿಗೆ ಕೂಡಿಸಿ ನಾವು ಮಣ್ಣಿನ ಒಂದು ಸಾವಯವ ಅಂಶ ವೃದ್ಧಿ ಮಾಡ್ಬೋದು. ಆಮೇಲೆ ಹಸಿರೆಲೆ ಗಿಡಗಳು ಏನದವಲ್ಲ ಅವು ಏನಿದೆ, ಗಿಡಗಳು ವರ್ಷ ಅಂತ ಬೆಳೆದು ಬೆಳೀತಿರ್ತಾವ, ಅದರಲ್ಲಿ ಇರ್ತಕ್ಕಂಥ ಹಸಿರು ಪದಾರ್ಥಗಳನ್ನು ತಗೊಂಡು ನಮ್ಮ ಮಣ್ಣಿಗೆ ಬೇರ್ಪಡಿಸಿ ನಮ್ಮ ಒಂದು ಸಾವಯವ ಪದಾರ್ಥನ ಜಾಸ್ತಿ ಮಾಡ್ಬೋದು. ಇದರದ್ದು ಉಪಯೋಗ ಏನಪ್ಪ ಅಂತಂದರೆ ನಮ್ಮ ಒಂದು ಸಾವಯವ ಅಂಶನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ವೃದ್ಧಿಸ್ಬೋದು. ಯಾಕಂದರೆ ಮಣ್ಣಿನಲ್ಲಿ ಸಾವಯವ ಅಂಶ ಕಡಿಮೆ ಆಗ್ತದೆ. ಯಾಕೆ ಕಡಿಮೆ ಆಗ್ತದಪ್ಪ? ಯಾಕಂದರೆ ಸತತವಾಗಿ ನಮ್ಮ ಮೂರು ಬೆಳೆ ಬೆಳೀತಾ ಇದ್ದೀವಿ, ಅದಕ್ಕೆ ಬೆಳೆಗೆ ಸಂಬಂಧಪಟ್ಟ ಸಾವಯವ ಅಂಶ ಏನು ಕೊಟ್ಟಿಗೆ ಗೊಬ್ಬರ ಅದನ್ನು ಹಾಕೋದು ಬಿಟ್ಟಿದ್ದೀವಿ. ಹೀಗಾಗಿ ಇನ್ನೊಂದೇನು ಕಾರಣ ಏನಂದರೆ ಬೆಳೆಯ ಒಂದು ಬಿಸಿಲಿನ ತಾಪದಿಂದ ಮಣ್ಣಲ್ಲಿರ್ತಕ್ಕಂಥ ಸಾವಯವ ಅಂಶ ಕಡಿಮೆ ಆಗ್ತದೆ. ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಸಮತೋಲನವೂ ಆಗಬೇಕಂತಂದರೆ ನಾವು ಹಸಿರು ಬೆಳೆಗಳು ಅಥವಾ ಗಿಡಗಳನ್ನ ನಮ್ಮ ಮಣ್ಣಲ್ಲಿ ಬೇರ್ಪಡಿಸಿದಾಗ ಮಾತ್ರ ಸಾವಯವ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ವೃದ್ಧಿ ಆಗ್ತದೆ. ಬಟ್ ಇದರಿಂದ ಏನಪ್ಪ ಅಂತಂದರೆ ನೀರು ಹಿಡ್ಕೊಳ್ಳೋ ಶಕ್ತಿ ಜಾಸ್ತಿ ಆಗುತ್ತೆ ಮಣ್ಣಲ್ಲಿ. ಬಟ್ ಕೆಂಪು ಮಣ್ಣಿನಲ್ಲಿ ಏನಾಗ್ತದೆ, ನೀರು ಬಸಿದು ಹೋಗ್ತದೆ. ಅಲ್ಲಿ ಏನು ನೀರು ಬಸಿದು ಹೋಗ್ಲದಂಗೆ ಮಣ್ಣಲ್ಲಿ ಹಿಡ್ಕೊಳ್ಳೋ ಶಕ್ತಿ ಜಾಸ್ತಿ ಆಗುತ್ತೆ. ಇನ್ನೊಂದು ಏನಂತಂದರೆ ಮಣ್ಣಲ್ಲಿರ್ತಕ್ಕಂಥ ಜಿಗುಟು ಮಣ್ಣು ಏನು ನಮ್ಮ ಕಪ್ಪು ಮಣ್ಣಲ್ಲಿ ಏನಿದೆ ಜಿಗುಟು ಜಾಸ್ತಿ ಆಗ್ತದೆ, ಅಲ್ಲಿ ನೀರು ಬಸುವಿಕೆ ಆಗೋದಿಲ್ಲ, ಇದು ಮಣ್ಣಲ್ಲಿ ಬಸುವಿಕೆ ಹೆಚ್ಚಿಸ್ತದೆ. ಆಮೇಲೆ ಇನ್ನೊಂದೇನು, ಆಳವಾಗಿ ಬೇರುಗಳು ಬೆಳೀತಾವ, ಕೆಳಭಾಗದಲ್ಲಿರ್ತಕ್ಕಂಥ ಪೋಷಕಾಂಶಗಳು ಹೇಳ್ಕೊಂಡು ಮೇಲೆ ಬಿಡುತ್ತೆ ಒಂದನೇದು. ಆಮೇಲೆ ಎರಡನೇದು ಬ್ಯಾಲೆನ್ಸ್ ಆಗುತ್ತೆ, ಯಾಕಂದರೆ ಸತತವಾಗಿ ನಾವು ಗೊಬ್ಬರ ಹಾಕೋದ್ರಿಂದ ನೀರಿನ ಒಂದು ಬಳಕೆಯಿಂದ ಕೆಳಗೆ ಹೋಗಿರ್ತದೆ, ಅದನ್ನು ಉಪಯೋಗ ಮಾಡಿಕೊಂಡು ಬೆಳೆ ಬೆಳೀತದೆ. ಆಮೇಲೆ ಇನ್ನೊಂದೇನಾಗುತ್ತೆ, ಇದರಲ್ಲಿ ಕೆಲವೊಂದು ಗಂಟುಗಳು ಜಾಸ್ತಿ ಆಗ್ತವೆ ಬೇರುಗಳಲ್ಲಿ, ಗಂಟುಗಳು ಬೆಳೆಯೋದ್ರಿಂದ ಗಂಟುಗಳು ಆಗೋದ್ರಿಂದ ನಮ್ಮಲ್ಲಿ ನೈಸರ್ಗಿಕವಾಗಿ ಇರತಕ್ಕಂಥ ಒಂದು ಸಾರಜನಕನ ಉಪಯೋಗ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಈಗ ನಾವು ಸಾರಜನಕ ನಾವು ದ್ವಿದಳ ಧಾನ್ಯ ನಾವು ಬೆಳೆದಾಗ ಸಾರಜನಕ ಕೊಡೋದು ಅವಶ್ಯಕತೆ ಇರೋದಿಲ್ಲ, ಅದು ಸಾರಜನಕ ನಾವು ಏನು ಮಾಡ್ತೀವಿ ಯೂರಿಯಾ ರೂಪದಾಗ ಕೊಡ್ತೀವಿ, ಬೇರೆ ಬೇರೆ ರೂಪದಾಗ ಕೊಡ್ತೀವಿ, ಅದು ಕೊಡೋದು ಅವಶ್ಯಕತೆ ಇರೋದಿಲ್ಲ. ಆ ಮಣ್ಣಲ್ಲಿ ದ್ವಿದಳ ಧಾನ್ಯಗಳಿರೋದ್ರಿಂದ ಬೇರುಗಳು ಗಂಟುಗಳಿಂದರೆ ಸಾರಜನಕನ ಮಣ್ಣಲ್ಲೇ ಉತ್ಪಾದಿಸ್ತದೆ, ಮಣ್ಣಲ್ಲೇ ಇರುತ್ತದೆ, ಸ್ಥಿರೀಕರಣ ಆಗುತ್ತೆ. ಮತ್ತು ಇನ್ನೊಂದೇನು, ಮಣ್ಣಲ್ಲಿ ರಂಜಕಾಂಶ, ಕೆಲವೊಂದು ರಂಜಕಾಂಶ ಬೆಳೆ ಸಿಗಲಾರ್ದೇ ಪ್ರಿಸಿಪಿಟೇಟ್ ಆಗಿ ಅನ್ಅವೈಲೇಬಲ್ ಆಗಿ ಬೇರೆ ಕಡೆ ಜಾರ್ಕೊಳ್ತತೆ, ಬೆಳೆ ಸಿಗೋದಿಲ್ಲ. ಅವಾಗೇನಾಗತ್ತೆ, ನಾವು ಹಸಿರೆಲೆ ಬೆಳೆದಾಗ ಅದು ಮಣ್ಣಲ್ಲಿ ಕ್ರಿಯೆಗಳು ನಡೀತಾವೆ, ಯಾಕಂದರೆ ಮಣ್ಣು ಬೇರಿನಿಂದ ಕಾರ್ಬನಿಕ್ ಆಸಿಡ್ ಅಂತ ರಿಲೀಸ್ ಆಗ್ತದೆ, ಅದು ಏನು ಮಾಡುತ್ತೆ, ಆಮೇಲೆ ಅದು ಕೆಲವೊಂದು ಕ್ರಿಯೆಗಳು ನಡೆದು ಬೆಳಿಗ್ಗೆ ಬೇಕಾಗಂಥ ಸುಣ್ಣನ ಅಂಶನ ಬೇರ್ಪಡಿಸ್ತತೆ, ರಂಜಕನ ಸಿಗಂಗ ಮಾಡುತ್ತದೆ. ಆಮೇಲೆ ಮತ್ತು ಇನ್ನೊಂದು ಏನಾಗುತ್ತೆ ಅಂತಂದರೆ ಕೆಲವೊಂದು ಲಘು ಪೋಷಕಾಂಶಗಳು ಸುತ್ತ ಬೆಳಿಗ್ಗೆ ಸಿಗಂಗೆ ಮಾಡ್ತಾವೆ. ಆಮೇಲೆ ಸಾರ ಮಣ್ಣನ್ನು ಸುಧಾರಣೆ ಮಾಡ್ತತಿ, ಯಾಕಂದರೆ ಮಣ್ಣಲ್ಲಿ ರಸಸಾರ ಜಾಸ್ತಿ ಆಗೋದ್ರಿಂದ ಅಲ್ಲಿ ಏನಾಗುತ್ತೆ, ಕರ್ಲಂಥ ಮಣ್ಣು ಏನಂದರೆ ಕೆಳಗೆ ಎರಡನೇ ಪದರು ಮೂರನೇ ಪದರು ದಪ್ಪ ಆಗಿಬಿಟ್ಟಿರ್ತತಿ, ಬಂಡೆ ಆಕಾರದಾಗ ಆಗಿರ್ತತಿ. ನಾವು ಹಸಿರಲಿ ಗಿಡಗಳು ಬೆಳೆಯೋದ್ರಿಂದ ಬೇರುಗಳು ಆಳವಾಗಿ ಹೋಗಿ ಮಣ್ಣನ್ನು ಬೇರ್ಪಡಿಸ್ತತಿ, ಪುಡಿ ಪುಡಿ ಮಾಡ್ತಾವ, ಬೇರುಗಳು ಆಳವಾಗಿ ಹೋಗ್ತತಿ, ಅಂದರೆ ಮಣ್ಣಿನ ರಚನೆಯನ್ನು ಸುಧಾರಣೆ ಮಾಡ್ತತಿ. ಈ ಮಣ್ಣಿನ ರಚನೆ ಸುಧಾರಣೆ ಮಾಡೋದ್ರಿಂದ ಏನಾಗುತ್ತೆ, ಬೇರುಗಳು ಆಳವಾಗಿ ಹೋಗ್ತಾವ, ಆಮೇಲೆ ಗಾಳಿ ಆಡ್ತತೆ, ಇದರಿಂದ ಬೆಳೆ ನಮ್ಮ ಇಳುವರಿ ಹೆಚ್ಚಲಿಕ್ಕೆ ನಮ್ಮ ಒಂದು ಉತ್ಪಾದನೆ ಜಾಸ್ತಿ ಮಾಡಲಿಕ್ಕೆ ಹಸಿರೆಲೆ ಗೊಬ್ಬರದಿಂದ ಅನುಕೂಲ ಆಗುತ್ತೆ. ಆಮೇಲೆ ಇನ್ನೊಂದೇನಾಗುತ್ತೆ, ಹಸಿರೆಲೆ ಬೆಳೆಗಳಿಂದ ರೋಗ ನಿರೋಧ ಶಕ್ತಿ ಜಾಸ್ತಿ ಆಗುತ್ತೆ, ಬೆಳೆಗಳಿಗೆ ರೋಗ ಬರೋದು ಕಡಿಮೆ ಆಗುತ್ತೆ. ಯಾಕಂದರೆ ನಾವು ಹಸಿರು ಬೆಳೆಗಳ ಗಿಡಗಳು ಯಾವ ಅಂತಂದರೆ ನಾವು ಬೇವು ಒಂಗೆ ಚೌಗಿಚೆ ಇವು ಬೆಳಿಬೇಕು, ಬದುನಲ್ಲಿ ಬೆಳೆದಾಗ ಇವನ್ನ ನಾವು ಬೆಳೆ ಬೆಳೆಕ್ಕಿಂತ ಮೊದಲು ಕಟ್ ಮಾಡಿ ಕಟ್ ಮಾಡಿ ಯಾವಾಗ ನಾವು ಬಿತ್ತನೆ ಮಾಡಿ ಭೂಮಿನ ರೆಡಿ ಮಾಡ್ಕೋತೀವಿ ಮಳೆ ಬರೋ ಸಂದರ್ಭದಾಗ ಕಟ್ ಮಾಡಿ ಕಟ್ ಮಾಡಿ ಮಣ್ಣಲ್ಲಿ ಹಾಕಿದಾಗ ಏನಾಗ್ತವೆ, ಇವು ಮಣ್ಣಲ್ಲಿ ಸೇರಿಕೊಂಡು ರೋಗ ನಿರೋಧ ಶಕ್ತಿ ವೃದ್ಧಿಸ್ತದೆ. ಅಂದರೆ ಕೆಲವೊಂದು ಮೈಕ್ರೋಬ್ಸು ಸೋಡಾಮನಸ್ಸು ಅವು ಎಲ್ಲ ಜಾಸ್ತಿ ಆಗುತ್ತೆ. ಹಿಂಡಿ ಏನಿದೆಯಲ್ಲ ಹಿಂಡಿ ಈಗಾಗಲೇ ನಾವು ಬಳಕೆ ಮಾಡ್ತಾ ಇದ್ದೀವಿ, ಬಿತ್ತನೆ ಮಾಡೋ ಟೈಮ್ಗೆ ಹಿಂಡಿ ಕೊಡ್ಬೇಕಂತೀವಿ ಎಲ್ಲ ಮಾಡ್ತೀವಿ. ನೈಸರ್ಗಿಕವಾಗಿಯೇ ನಾವು ಹಸಿರೆಲೆ ಗೊಬ್ಬರ ಬೆಳೆಯೋದ್ರಿಂದ ಭೂಮಿಯಲ್ಲಿ ಹಿಂಡಿನೇ ಉದ್ಭವ ಆಗುತ್ತೆ. ಅದಕ್ಕೆ ನಾವು ಬೇವು ಒಂಗೆ ಇವೆಲ್ಲನೂ ಬಿತ್ತನೆ ಪೂರ್ವದಲ್ಲಿ ಕಟ್ ಮಾಡಿ ಮಣ್ಣಿಗೆ ಪೂರೈಸಬೇಕು. ಇದರಿಂದ ರೋಗ ನಿರೋಧ ಶಕ್ತಿ ಜಾಸ್ತಿ ಆಗುತ್ತೆ ಮಣ್ಣಲ್ಲಿ. ಆಮೇಲೆ ಇನ್ನೊಂದೇನೋ, ರಭಸವಾಗಿ ಮಳೆ ನೀರು ಹರಿದೋಗ್ತತೆ, ಹರಿದೋಗೋದನ್ನು ತಡಿತೈತೆ, ಮತ್ತು ಸವಕಳಿ ಆಗೋದನ್ನು ಸುತ್ತ ಮಣ್ಣಿನ ಮೇಲ್ಮಣ್ಣು ಕೊಚ್ಕೊಂಡು ಹೋಗ್ತತೆ, ಆ ಕೊಚ್ಕೊಂಡು ಹೋಗೋದ್ರ ಸುತ್ತ ತಡೆದುಕೊಳ್ಳುತ್ತೆ. ಅದರ ಸಲುವಾಗಿ ಹಸಿರು ಎಲೆ ಗೊಬ್ಬರದಿಂದ ಉಪಯೋಗಗಳು ಇದೆ. ಆದರೆ ಉಪಯೋಗಗಳನ್ನ ಸರಿಯಾಗಿ ನಾವು, ಇನ್ನೊಂದು ಏನಾಗಿದೆ, ನಾವು ಹಸಿರಲ್ಲಿ ಬೆಳೆಗಳನ್ನ ಬೆಳೆದೇ ಇಲ್ಲ. ಒಡ್ನಲ್ಲಿ ಬೋಧಗಳಲ್ಲಿ ನಾವು ಬೆಳೆದು ಅದನ್ನು ಕಟ್ ಮಾಡಿ ಹಾಕಿದರೆ ಭಾಳ ಅನುಕೂಲ ಆಗ್ತದೆ. ಕೆಂಪು ಮಣ್ಣಲ್ಲಿ ಸುಣ್ಣ ಇರೋದಿಲ್ಲ, ಹಸಿರಲ್ಲಿ ಗೊಬ್ಬರದಾಗ ಸುಣ್ಣದ ಅಂಶ ಹೆಚ್ಚಿರೋದ್ರಿಂದ ಅದನ್ನು ನಾವು ಮಣ್ಣಿಗೆ ಹಾಕಿದರೆ, ಯಾಕಂದರೆ ಸುಣ್ಣ ಅದೊಂದು ಪೋಷಕಾಂಶ, ನಾವು ಹೊರಗಡೆಯಿಂದ ಸುಣ್ಣ ಹಾಕೋದಿಲ್ಲ, ಜಾಸ್ತಿ ಜಿಪ್ಸಮ್ ಮೂಲಕ ಹಾಕ್ತೀವಿ. ನೈಸರ್ಗಿಕವಾಗಿ ಎಲೆಯಲ್ಲಿರ್ತಕ್ಕಂಥ ಸುಣ್ಣನೇ ಮಣ್ಣಿಗೆ ಕೊಟ್ಟಾಗ ಅದು ಬೆಳಿಗ್ಗೆ ಉತ್ಪಾದನೆಯಲ್ಲಿ ಸಹಕಾರ ಆಗುತ್ತೆ, ಸಹಾಯ ಆಗುತ್ತೆ ಅಂತ ನಾನು ಹೇಳ ಬಯಸ್ತೀನಿ. ಆಮೇಲೆ ಇದ್ರ ಜೊತೆಗೆ ವಿಜಯಶೇಖರ್ ಅವರೇ, ಈ ಹಸಿರೆಲೆ ಗೊಬ್ಬರಗಳನ್ನು ಒಬ್ಬ ರೈತ ಮಿತ್ರ ಬೆಳಿಬೇಕು ಅಂತ ಬಯಸಿದ್ರೆ ಯಾವ್ಯಾವ ರೀತಿಯ ಹಸಿರೆಲೆ ಗೊಬ್ಬರಗಳ ಸಸ್ಯಗಳು ತಳಿಗಳು ಲಭ್ಯ ಅದಾವ ಅಂತೀರಿ ನೀವು? ನಾವು ಹಸಿರೆಲೆ ಬೆಳಿಬೇಕಾದ್ರೆ ಕುದುರೆ ಮೆಂತೆ, ಆಮೇಲೆ ಅಲಸಂದಿ, ಆಮೇಲೆ ಹುರುಳಿ, ಆಮೇಲೆ ಹೆಸರು, ಆಮೇಲೆ ಪಿಳ್ಳೆ ಪೆಸರು, ದೈಂಚ, ಸೆಣಬು, ಇವೆಲ್ಲ ಹಸಿರೆಲೆ ಬೆಳೆಗಳು. ಇವು ನಮ್ಮಲ್ಲಿ ಇಲ್ಲ ಸಿಗೋದಿಲ್ಲ, ಅದು ಧಾರವಾಡದಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮತ್ತು ರೈಚೂರು ವಿಶ್ವವಿದ್ಯಾಲಯದಲ್ಲಿ ಕೆಲವೊಂದು ಏನು ಸ್ಟೈಲಸ್ ಜಾಂತಸ್ಸು, ಆಮೇಲೆ ಸೆಂಟ್ರೋ ಶಿವ, ಆಮೇಲೆ ಕುದುರೆ ಮೆಂತ ಅವೆಲ್ಲ ಸಿಗ್ತವೆ. ಇನ್ನು ಕೆಲವೊಂದು ಹಳ್ಳಿಯಲ್ಲಿ, ಉದಾಹರಣೆಗೆ ಹಡಗಲಿಯಲ್ಲಿ, ಕೆಲವೊಂದು ಹೋಬಳಿಯಲ್ಲಿ ಸ್ಟೈಲಸ್ ಜಾಂತಸ್ ಅಂತ ಬೆಳೆದಿದ್ದಾರೆ. ನಮಗೆ ಬೇಕಪ್ಪ ಅಂತಂದ್ರೆ ನಾವು ಅಲ್ಲಿಂದ ಉಪಯೋಗ ಮಾಡಿಕೊಂಡು ನಮ್ಮ ಹೊಲಕ್ಕೆ ನಾವು ಬದುಗುಳಿಯಲ್ಲಿ ಹಾಕಿ ಬೀಜ ಹಾಕಿ ನಾವು ವೃದ್ಧಿಸಿ ನಮ್ಮ ಒಂದು ಹೈನುಗಾರಿಕೆಗೂ ಸಹ ನಮಗೆ ಸಹಾಯ ಆಗುತ್ತೆ, ಅದನ್ನು ಬೆಳಿಬಹುದು. ಅಂದರೆ ಈ ಹಸಿರೆಲೆ ಗೊಬ್ಬರ ಕೇವಲ ನಮ್ಮ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವುದು ಅಷ್ಟೇ ಅಲ್ಲ, ನಮ್ಮ ಹೈನುಗಾರಿಕೆ ಏನಾದರೂ ಇದ್ರೂ ಕೂಡ ಅದಕ್ಕೂ ಕೂಡ ಸಹಾಯ ಆಗತ್ತೆ ಅಂತೀರಿ ನೀವು? ಅದಕ್ಕೆ ಆಹಾರವಾಗಿ ಕೂಡ ನಾವು ನಮ್ಮ ರಾಸುಗಳಿಗೆ ಉಪಯೋಗಿಸಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ವಿಜಯಶೇಖರ್ ಅವರು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಈ ಹಸಿರೆಲೆ ಗೊಬ್ಬರ ಬಳಕೆಯಲ್ಲಿ ಮತ್ತೇನಾದರೂ ವಿಶೇಷ ಅಂಶಗಳನ್ನು ಹೇಳಲಿಕ್ಕೆ ನೀವು ಇಷ್ಟಪಡ್ತಿರೋ ಹಾಗೆ? ಈಗ ಹಸಿರೆಲೆ ಬೆಳೆಗಳು ಒಳಗೆ ಇನ್ನು ಮುಖ್ಯವಾದ ಪಾತ್ರ ವಹಿಸೋದು ಏನಂತಂದರೆ, ಬೆಳೆಗಳು ಸೌಳು ಮಣ್ಣನ್ನು ಸುಧಾರಣೆ ಮಾಡ್ತತೆ. ಪಿಳ್ಳೆ ಪೆಸರು ಅಂತ ಇದೆ, ಮಣ್ಣಲ್ಲಿ ಬೆಳೆದ್ರಿಂದ ಬೆಳೆದು ಒಂದೂವರೆ ತಿಂಗಳ ನಂತರ ಅಲ್ಲಿ ನಾವು ಮಣ್ಣಲ್ಲಿ ಮಿಶ್ರಣ ಮಾಡೋದ್ರಿಂದ ಮಣ್ಣಲ್ಲಿರ್ತಕ್ಕಂಥ ಒಂದು ಸೌಳ ಅಂಶನ ಕಡಿಮೆ ಮಾಡ್ಬೋದು. ಬಟ್ ಇನ್ನೊಂದು ಏನಂತಂದರೆ, ಹಸಿರೆಲೆ ಗೊಬ್ಬರ ನಾವು ಉಪಯೋಗ ಮಾಡಿದಾಗ ನಾವು ಬೆಳಿಗ್ಗೆ ಕೊಡಬೇಕಾದ ರಂಜಕ ಅಂಶ ನಾವು ಜಾಸ್ತಿ ಕೊಟ್ಟಾಗ ಅದು ಸದ್ಬಳಕೆ ಆಗುತ್ತೆ. ಅದಕ್ಕೆ ನಾವು ಬಿತ್ತನೆ ಪೂರ್ವದಲ್ಲಿ ಬಿತ್ತನೆ ಮಾಡೋದು, ನಾವು ಹಸಿರೆಲೆ ಗೊಬ್ಬರ ಬೆಳೆದಾಗ ಬೆಳಿಗ್ಗೆ ಶಿಫಾರಸು ಮಾಡಿದ ರಂಜಕವನ್ನು ಕೊಟ್ಟಾಗ ಮಾತ್ರ ಅದು ಬೆಳೆ ಸಿಗಲಾರ್ದಂಗೆ ಆಗೋದಿಲ್ಲ, ಬೆಳಿಗೂ ಸಿಗುತ್ತೆ, ಸಾರ್ವಜನಿಕ ಚಿರೀಕರಣ ಮಾಡಲಿಕ್ಕೆ ಸಹಾಯ ಆಗುತ್ತೆ, ಇದರಿಂದ ಬೆಳೆ ಉತ್ಪಾದನೆ ಜಾಸ್ತಿ ಆಗುತ್ತೆ. ಆಮೇಲೆ ಇನ್ನೊಂದು ಏನಂತಂದರೆ, ಇದನ್ನು ನಾವು ಹಸಿರೆಲೆ ಗೊಬ್ಬರ ಬೆಳೆಯುವ ಒಂದು ಪದ್ಧತಿ ಏನಪ್ಪ ಅಂತಂದರೆ, ನಾವು ನಮ್ಮ ಜಮೀನಲ್ಲೇ ಬೆಳೆದು ಒಂದೂವರೆ ತಿಂಗಳ ನಂತರ ಹೂವಾಗುವ ಮೊದಲೇ ಮೊಗ್ಗು ಹೊಡಿಬೇಕು. ಒಂದೇದು ಅವು ಯಾವಪ್ಪ ಅಂದರೆ, ದೈಂಸ, ಸೆಣಬು, ಪಿಳ್ಳೆ ಪೆಸರು, ಅಲಸಂದಿ, ಇದನ್ನೆಲ್ಲ ಬೆಳೆದು ಅದನ್ನು ಮೊಗ್ಗು ಹೊಡೆದಾಗ ಅದಕ್ಕೆ ಶಿಫಾರಸು ಮಾಡಿದ ನಾವು ರಂಜಕವನ್ನು ಕೊಡಬೇಕಾಗ್ತದೆ. ಯಾವ ನಾವು ಬೆಳೆ ಬೆಳಿತೀವಿ ಮುಂದಿನ ಯೋಜನೆಗಳನ್ನ ವಿಚಾರ ಇಟ್ಕೊಂಡು ಮಾಡಬೇಕಾಗ್ತದೆ. ಆಮೇಲೆ ಇನ್ನೊಂದು ಪದ್ಧತಿ ಏನಪ್ಪ ಅಂದರೆ, ನಮ್ಮ ಹೊಲದಲ್ಲಿ ಇರತಕ್ಕಂಥ ಬದುಗಳಲ್ಲಿ ನಾವು ಹಸಿರೆಲೆ ಗಿಡಗಳನ್ನ ಬೆಳಿಬೋದು. ಆಮೇಲೆ ಬಟ್ ಇನ್ನೊಂದು ಏನಂತಂದರೆ, ಕಬ್ಬು, ಹತ್ತಿ, ಆಮೇಲೆ ದೀರ್ಘ ಬೆಳೆಯು ಏನು ನಾವು ಬೆಳೀತಾ ಇದ್ದೀವಿಲ್ಲ, ಆ ಒಂದು ಇದರೊಳಗೆ ಬಿತ್ತನೆ ಪೂರ್ವದಲ್ಲಿ ಬೆಳೆದು ಒಂದು ತಿಂಗಳು ಎರಡು ತಿಂಗಳ ನಂತರ ಮಣ್ಣಲ್ಲಿ ಅಂದರೆ ಕಟ್ ಮಾಡಿ ಮಣ್ಣಲ್ಲಿ ನಾವು ಮಿಶ್ರಣ ಮಾಡಿದರೆ ಅದಕ್ಕೆ ಒದಗಿ ಬೆಳೆನೂ ಆಗುತ್ತೆ, ಮಣ್ಣಲ್ಲಿರ್ತಕ್ಕಂಥ ತೇವಾಂಶನೂ ಜಾಸ್ತಿ ಇರೋದಿಲ್ಲ. ಯಾಕಂದ್ರೆ ಮಣ್ಣಲ್ಲಿ ತೇವಾಂಶಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಉಳಿಸೋ ಸಲುವಾಗಿ ನಾವು ಅದನ್ನು ಒಂದೂವರೆ ತಿಂಗಳ ನಂತರ ಮಗ್ಗೂಡಿಬೇಕು. ಇನ್ನೊಂದು ಏನು ಅಂತಂದರೆ, ಕಳೆ ಬೆಳೆಯೋದನ್ನು ನಾವು ಹತೋಟಿ ತರಬಹುದು. ಯಾಕಂದರೆ ಅವು ಎಂಟು ತಿಂಗಳು ಬೆಳೆ ಇರ್ತವೆ, ಆರಾರು ತಿಂಗಳು ಎಂಟು ತಿಂಗಳು ಬೆಳೆ ಅಂತವು ಇರ್ತವೆ. ಆ ಇದರೊಳಗೆ ಕಳೆ ಜಾಸ್ತಿ ಬೆಳೀತಪ್ಪ ಅಂದರೆ ನಾವು ಹಾಕಿರ್ತಕ್ಕಂಥ ಗೊಬ್ಬರ ಸರಿಯಾಗಿ ಉಪಯೋಗ ಆಗೋದಿಲ್ಲ. ಆ ಕಳೆ ನಿಯಂತ್ರಣ ಮಾಡಲಿಕ್ಕೆ ಸುತ್ತ ಮತ್ತು ತೇವಾಂಶನ ಮಣ್ಣಲ್ಲೇ ಇರೋ ಸಲುವಾಗಿ ವೃದ್ಧಿಸಲು ಸಲುವಾಗಿ ಎರಡು ರೀತಿಯಿಂದ ಅನುಕೂಲ ಆಗುತ್ತೆ. ಇವಾಗ ಈ ಹಸಿರೆಲೆ ಗೊಬ್ಬರಗಳ ಬೆಳೆಗಳನ್ನು ಬದುಗಳಲ್ಲಿ ಬೆಳೆಸಿ ಅದನ್ನು ಉಪಯೋಗಿಸ್ಬೋದು ಅಂತ ಹೇಳಿದ್ರಿ. ಇವಾಗ ಈ ಮುಖ್ಯ ಬೆಳೆಯ ಮಧ್ಯದಲ್ಲಿ ಅಂತರ ಬೇಸಾಯ ಕ್ರಮದೊಳಗನ ಹಸಿರೆಲೆ ಗೊಬ್ಬರವನ್ನು ಬೆಳೆಸಲಿಕ್ಕೆ ಸಾಧ್ಯ ಇದೆಯೋ ಹ್ಯಾಂಗೆ, ಮತ್ತು ಯಾವ ರೀತಿ ಮಾಡಬೇಕಂತೀರಿ? ಅದು ನಾವು ಸಾಲ ಅಂತರದಲ್ಲಿ ನಾವು ಮೊದಲು ಇನ್ ಬಿಟ್ವೀನ್ ಎರಡು ಅಡಿ ಮೂರು ಅಡಿ ಇದರೊಳಗೆ ನಾವು ಒಳಗೆ ಬಿತ್ತನೆ ಮಾಡಿ ಬೋದುಗಳು ಹಾಕಿರ್ತೀವಿ. ಬೋದಿನಲ್ಲಿ ನಾವು ಕಬ್ಬು, ಹತ್ತಿ, ಬೀಜ ನಾವು ಇಡಬಹುದು. ಅಂದರೆ ನಮ್ಮ ಅಂತರ ಇನ್ ಬಿಟ್ವೀನ್ ಪ್ಲ್ಯಾಂಟ್ ಟು ಪ್ಲ್ಯಾಂಟ್ ಎಷ್ಟು ಇರ್ತದೆ ಅಷ್ಟು ಇಡ್ಬೋದು. ಇನ್ ಬಿಟ್ವೀನ್ 2 feet 3 feet ಒಳಗೆ ನಾವು 30 centimeter ಅಂತೆ ನಾವು ಜನರಲ್ ಆಗಿ ನಾವು ಕೂರಿಗಿಂದನೆ ಬಿತ್ತನೆ ಮಾಡ್ಬೋದು. ಬಟ್ ಇನ್ನೊಂದು ಸಮಸ್ಯೆ ಏನಂತಂದರೆ, ಈಗಾಗಲೇ ಇದನ್ನು ಇನ್ನು ತೋಟಗಾರಿಕೆ ಬೆಳೆ ಒಳಗೆ ನಾವು ಹಣ್ಣಿನ ಬೆಳೆ ಒಳಗೆ ನಾವು ಒಂದು ಗಿಡದ ಸುತ್ತ ಹಸಿರಲ್ಲೇ ಬೆಳೆಗಳಾದ್ರೆ ದಂಚ ಸೆಣಬು ಹಾಕಿ ಒಂದು ತಿಂಗಳ ನಂತರ ನಾವು ಕಟ್ ಮಾಡಿ ಅಲ್ಲೇ ಮಣ್ಣಲ್ಲೇ ಮಿಶ್ರಣ ಮಾಡಿದರೆ ಅಲ್ಲಿ ಏನಾಗುತ್ತೆ, ಬೆಳಿಗ್ಗೆ ಬೇಕಾಗಂಥ ಪೋಷಕಾಂಶಗಳನ್ನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣಲ್ಲಿ ಇರಂಗ ಆಗುತ್ತೆ. ಆಮೇಲೆ ಬೆಳಿಗ್ಗೆ ಬರ್ತಕ್ಕಂಥ ರೋಗದ್ದು ಸ್ವಲ್ಪ ಪ್ರಮಾಣ ಕಡಿಮೆ ಆಗುತ್ತೆ, ತೇವಾಂಶ ಹಿಡ್ಕೊಳ್ಳಿ ಜಾಸ್ತಿ ಆಗುತ್ತೆ. ಯಾಕಂದರೆ ತೋಟಗಾರಿಕೆ ಬೆಳೆಯೊಳಗೆ ನಾವು ಸತತವಾಗಿ ನೀರು ಕೊಡ್ಲಿಕ್ಕೆ ಆಗೋದಿಲ್ಲ, ಈಗಾಗಲೇ ನೀರಿನ ಒಂದು ಅಂತರ್ಜಲ ಮಟ್ಟ ಕಡಿಮೆ ಆಗ್ತದೆ. ಅದು ಕಡಿಮೆ ಆಗೋದ್ರಿಂದ ನಮಗೆ ಬೆಳಿಗ್ಗೆ ಬೇಕಾಗಂಥ ನೀರನ್ನು ಒಂದು ಕಡಿಮೆ ಮಾಡಲಿಕ್ಕೆ ಸ್ವತಃ ಅನುಕೂಲ ಆಗುತ್ತೆ. ಅಂದರೆ ಈಗ ತೋಟಗಾರಿಕಾ ಬೆಳೆಗಳಿಗೆ ಉದಾಹರಣೆಗೆ ಈಗ ಪಪ್ಪಾಯ ಬೆಳೆ ಇದೆ, ಆ ಗಿಡದ ಕೆಳಗಡೆನೆ ಸುತ್ತಮುತ್ತಲು ಈ ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಹಾಕೋದ್ರಿಂದ ಅಲ್ಲಿಯೇ ಬೆಳೆಸಿ ಅಲ್ಲಿಯೇ ಮಣ್ಣಿನಲ್ಲಿ ಮಿಶ್ರಣ ಮಾಡೋದ್ರಿಂದ ಆ ಗಿಡಗಳಿಗೆ ಪೋಷಕಾಂಶ ಲಭ್ಯ ಆಗುತ್ತೆ, ಅದರ ಜೊತೆಗೆ ನೀರು ಕೊಡುವ ಪ್ರಮಾಣವನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರಿ ವಿಜಯ ಶೇಖರ್. ಇದೊಂದು ಬಹಳ ಗಮನೀಯ ಅಂಶ, ಇದನ್ನ ನಮ್ಮ ರೈತ ಮಿತ್ರರು ಗಮನಿಸಬೇಕು ಅಂತೇಳಿ ಹೇಳೋಣ. ಇದುವರೆಗೆ ಈ ಹಸಿರೆಲೆ ಗೊಬ್ಬರ ಬಳಕೆಯ ಅವಶ್ಯಕತೆ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನ ನಮ್ಮ ರೈತ ಮಿತ್ರರಿಗೆ ನೀಡಿದ್ರಿ. ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಹಸಿರೆಲೆ ಗೊಬ್ಬರದ ಬಳಕೆ ಈ ಕುರಿತು ಡಾಕ್ಟರ್ ವಿಜಯಶೇಖರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಅರುಣ್ ನಾಯಕ್ ಅವರು. ಇನ್ನು ಮುಂದೆ ಕೇಳಿ, ಮಿಶ್ರ ಬೆಳೆ ಬೇಸಾಯ ಕುರಿತು ಶ್ರೀ ಬಸವರಾಜ್ ಪಗಳದಿನ್ನಿ ಅವರೊಂದಿಗೆ ಸಂದರ್ಶನವನ್ನ. ಅದಕ್ಕಿಂತ ಮೊದಲು ಒಂದು ಜಾಹೀರಾತು. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋನೆ ಕರೀಬ್ 21,000 crore ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ನೆ ಮುವಾಜೆ ಕೆ ತೌರ್ ಪರ್ 1,00,000 crore ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೈತ ಮಿತ್ರರು, ಇವತ್ತು ನಮ್ಮ ಜೊತೆ ಕನಕಗಿರಿ ತಾಲೂಕಿನ ಹಿರೇಡಂಕನಕಲ್ ಗ್ರಾಮದ ಬಸವರಾಜ ಪಗಡದಿನ್ನಿ ಅವರಿದ್ದಾರೆ. ಸುಮಾರು 4.5 ಎಕರೆಯ ನೀರಾವರಿ ಆಶ್ರಯದಲ್ಲಿ ಅವರು ಮಿಶ್ರ ಬೆಳೆಯನ್ನು ಬೆಳೀತಾ ಇದ್ದಾರೆ. ಈ ಮುಂಚೆ ಭತ್ತದ ಗದ್ದೆಯನ್ನು ಅವರು ಮಾಡಿಕೊಂಡು ಬರ್ತಾ ಇದ್ರು, ಆ ನಂತರ ಬದಲಾವಣೆ ಮಾಡಬೇಕಾದ ಅನಿವಾರ್ಯತೆಗೆ ಸಿಕ್ಕು ಈಗ ಮಿಶ್ರ ಬೆಳೆ ಬೆಳೀತಾ ಇದ್ದಾರೆ. ಅವರ ಅನುಭವಗಳನ್ನು ಅವರ ಮಾತುಗಳಲ್ಲೇ ಕೇಳೋಣ. ಬಸವರಾಜ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ಎಲ್ಲ ರೈತರು ಬಂಧುಗಳಿಗೆ ನಮಸ್ಕಾರ ಹೇಳ್ತಿದ್ದೇನೆ. ಸುಮಾರು 4.5 ಎಕರೆ ಜಮೀನು ನಿಮ್ಮದು, ಈ ಮುಂಚೆ ನೀವು ಗದ್ದೆ ಮಾಡ್ತಾ ಇದ್ರಿ, ಅದರ ಅನುಭವ ಏನು? ಅನುಭವ ಭಾರಿ ಕಷ್ಟ ಐತೆ ರೀ, ಗದ್ದೆಗೆ ಬರೀ ಲಾಸ್ ಹಾಕತ್ತಿ ಬಿಡ್ತಾರೆ. ನಾವು ಬೇರೆ ಬೆಳೆಗಾನು ಮಾಡ್ಕೊಂತ ಮಾಡ್ತೇವೆ ರೀ. ಲಾಸ್ ಹಾಕತ್ತು? ಲಾಸ ಕುತಿ ರೋಗ ಬಂದು ಎಲ್ಲ ಲಾಸ್ ಆಗಿಬಿಡ್ತೇವೆ ರೀ. ಬೆಳೆ ಒಟ್ಟು ಬಂದಿಲ್ಲ ರೀ. 5 ವರ್ಷ ಆಗ್ತದೆ ರೀ ನಾನು ಬೆಳೆ ಮಾಡ್ಕೊಂತ ಬಂದ್ರಿ, ಬರೀ ಬೆಳೆ ಅಥವಾ ಹಿಂಗೆ ಕೊಡೋದು ಸಾಲ ಮಾಡ್ಕೊಂಡು ಸ್ವಲ್ಪ ಹಿಂಗೆ ಭಾಳ ಕಷ್ಟ ಆಗ್ಬಿಡ್ತೀರಿ. ಸಮುದ್ರದಿಂದ ಸಂಘದಿಂದ ಈ ಬೇರೆ ತಳಿಯನ್ನು ಹೇಳ್ಕೊಟ್ರಿ, ಇವು ಹಿಂಗಾದ್ರೆ ಹೆಂಗೆ ತಳಿ ಅಂತ ನಾ ತಲೆ ಊಸಿನಿ ರೀ. ಇದು ಎಲ್ಲ ಅನುಕೂಲದಿಂದ ಬೀಜ ತಂದಿಟ್ಟನಿ ರೀ, ನೋಡೋಣ ಅಂತ. ಒಂದು ಬೆಳೆಯಲ್ಲಿ ಬೇಸ ಲಾಭ ಆತು ರೀ. ಹತ್ತಿ ಇಟ್ಟಿನ್ರಿ, ಚರ್ಚಿ ಬೆಳೆದಿನಿ ರೀ, ಮೆಣಸಿನ್ಕಾಯಿ ಇಟ್ಟಿನಿ ರೀ, ಹೂಕೋಸು ಇಂಥವು ಇಟ್ಟಿನಿ ರೀ, ಬದನೆ ಗಿಡ ತೊಗರಿ ಹಿಂಗೆ ಬೆಳೆದಿನಿ ರೀ. ಗದ್ದೆ ಮಾಡ್ತಿದ್ರಲ್ಲ, ಈಗ ಮಿಶ್ರ ಬೆಳೆ ಶುರು ಮಾಡಿದ್ರಿ, ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಅನ್ನಿಸ್ತದೆ ನಿಮ್ಗೆ? ಅದಕ್ಕೆ ಇದಕ್ಕಂದ್ರೆ ಭಾರಿ ವ್ಯತ್ಯಾಸ ರೀ. ಇದು ಭಾರಿ ಲಾಭದಲ್ಲಿ ಕಾಣುತ್ತೆ ನಿಮಗೆ, ಅದು ಭಾರ ಲಾಸಿ ಕಾಣಿಸ್ಬಿಡ್ತೀರಿ, ಲಾಸ್ ಆಗ್ಬಿಡ್ತೀರಿ. ಅದಕ್ಕಾಗಿ ಇದು ಯೋಜನೆ ಬೇಸೈತೆ ಅಂತ ನಾವು ಇದು ಮಾಡಬೇಕು. ಭಾಳ ಶ್ರಮ ಹಾಕಬೇಕು ಅಂತ ಅನ್ನಿಸ್ತದನು? ಹೇಳ್ರಿ, ಭಾಳ ಏನಿಲ್ಲರಿ, ಕಮ್ಮಿ ಖರ್ಚು ರೀ, ಭಾರಿ ಲಾಭ ಆಗ್ತಾರೆ ನಮಗೆ. ಹೆಂಗೆ ನಡೆಸ್ಕೊಂಡು ಬರ್ತೀರಿ ನಿರ್ವಹಣೆ? ಹೆಂಗೆ ನಿರ್ವಹಣೆ ಅಂದರೆ, ಇದು ಕಮ್ಮಿ ಗೊಬ್ಬರ ಹಾಕರಿ, ಸ್ವಲ್ಪ ಎಣ್ಣೆ ಹೊಡೆದರೆ ಹಂಗಾದ್ರೆ ಫಲ ಬೇಸ ಬರ್ತಾರೆ. ಹೆಂಗೆ ಮಾಡ್ತೀರಿ ನೀವು? ಒಂದೇ ಟೈಮಿಗೆ ಎಲ್ಲ ಬಿತ್ತನೆ ಮಾಡ್ತಿರೋ ಅಥವಾ ಒಂದ್ರ ನಂತರ ದಿನಗಳನ್ನ ಬಿಟ್ಟು ಬಿತ್ತನೆ ಮಾಡ್ತಿರೋ, ಹೆಂಗೆ? ದಿನೇ ದಿನ ಬಿಟ್ರಿ, ಇವತ್ತು ಈ ಪಾಲೆಟ್ನೆ ಅಂದರೆ ಇನ್ನೊಂದು 5 ದಿನ ಬಿಟ್ಟು ಮತ್ತೆ ಬೇರೆ ಇಡ್ಬೇಕು ರೀ, ಹಿಂದೆ ಮುಂದೆ ಇಟ್ಟರೆ ನಮಗೆ ರೇಟ್ ಬೆಸ್ಟ್ ಸಿಗ್ತದೆ ರೀ. ಪ್ರತಿ ದಿವಸ ಹೊಲದಲ್ಲಿ ಕೆಲಸ ಮಾಡಬೇಕಾಗ್ತದಲ್ಲ, ಅದಕ್ಕೆ ಹೆಂಗೆ ಮಾಡ್ತೀರಿ? ಮಾಡ್ಬೇಕು ರೀ, ಮತ್ತು ಫಲ ಬೇಕಂದರೆ ದಿನ ಕೆಲಸ ಮಾಡ್ಬೇಕು ರೀ. ಇನ್ನು ಗದ್ದೆ ಏನು ಮಾಡ್ತಿದ್ರಲ್ಲ, ಅವಾಗ ಏನು ಬೆಳೀತಿದ್ರಿ ನೀವು? ಸೋನಮಾಸಿ ನೆಲ್ಲು ಬೆಳೀತಿದ್ರಿ, ಭಾಳ ಖರ್ಚು ಬಂತಾರೆ, ಗೊಬ್ಬರ ಹಾಕಿದ್ರಿ, ಸತ್ತು ಹೊಡೆದ್ರಿ, ಎಣ್ಣೆ ಹೊಡೆದ್ರಿ, ಲಾಸ್ ಬಂದ್ಬಿಡ್ತಾರೆ. ಲಾಸ್ ಬಂದ ಮಂದಿಗೆ ಏನಾಗ್ತಾರೆ, ಬೆಳ್ಳಂಬಟ್ಟೆ ಹಾಕಂದ್ರೆ ಬೇಸ್ ಸಾಕಾಕ ಅಂತಾರೆ, ಒಳಗೆ ಎಲ್ಲ ಟೊಳ್ಳಾಗ್ಬಿಡ್ತಾರೆ. ಹಂಗಾಗಿ ಭತ್ತನ ಬೇಡ ಅಂತ ಬಿಟ್ಬಿಟ್ಟಿದ್ರೆ ನಾವು ಹೊಲದಾಗ ಸುಮ್ಮನೆ ಕೂತಿದ್ದೆ ರೀ. ಈ ಸಮಯದ ಬಂದು ಇದ್ರಂಗೆ ಮಾಡೋ ಬೇರೆ ತಿಳಿ ಅಂತ ಹೇಳಿದ್ರಿ, ನೋಡೋಣ ತಳಿ ಅಂತ ಮಾಡಿದ್ನ ರೀ. ಈ ಬೇಸ ಲಾಭ ಐತೆ ರೀ. ಉಳಿದ ರೈತರು ಕೂಡ ನಿಮ್ಮ ಹಂಗನ ಗದ್ದೆ ಮಾಡ್ಲಿಕ್ಕತ್ತಾರ, ಭತ್ತ ಬೆಳೀತಿದ್ರು ನಿಮ್ಮ ಆಜುಬಾಜುದವರು, ಅವ್ರಿಗೂ ಇದೇ ತೊಂದರೆ ಕಾಡಲಿಲ್ಲ ಹೆಂಗೆ? ಕಾಡ್ತಾರೆ, ಅವ್ರು ಹೇಳ್ಕೊಳ್ಳಿ ಯಾರು, ಬರೀ ಎಲ್ಲರೂ ಭತ್ತನೇ ಬೇತಾಳ್ರಿ, ಅವ್ರು ಭತ್ತ ಬಾಗಲಾಗ ಭತ್ತ ಬೇಕಂತ ಹೋಗ್ಬಿಟ್ರಿ. ನಾವು ಬೇಡ ಅಂತ ನಮ್ಮ ಅಪ್ಪನವ್ರು ಭತ್ತ ಬೆತ್ತಿದ್ರು ಫಸ್ಟಿಗೆ, ನಾವು ಇದು ಒಂದು ಹೊಸ ಯೋಜನೆ ನೋಡೋಣ ಅಂತ ಈಗ ಮಾಡಿದ್ನಿ ರೀ. ಈಗ ಭತ್ತ ಬೆಳೆದು ಬಿಟ್ಟು ಈ ಮಿಶ್ರ ಬೆಳೆ ಏನ ನೀವು ಬೆಳೀಲಿಕ್ಕತ್ತೀರಲ್ಲ, ಇದರಿಂದ ನಿಮ್ಮ ವೈಯಕ್ತಿಕವಾಗಿ ಒಬ್ಬ ರೈತನಾಗಿ ನಿಮಗೆ ಯಾವ ಥರ ಲಾಭ ಆಗ್ಯದ, ಮತ್ತು ಭೂಮಿಗೆ ಯಾವ ರೀತಿ ಇದರಿಂದ ಲಾಭ ಕಂಡು ಬರ್ಲಿಕ್ಕತ್ತದ? ಭೂಮಿಯಲ್ಲಿ ರೆಂಟೆ ಮಡಿಕೆ ಹೊಡೆಯೋದು ರೀ, ಬೇನೆ ಹಿಂಡಿ ಹಾಕಿದ್ರೆ ಅದರಿಂದ ಲಾಭ ಆಗ್ತದೆ ರೀ, ಮತ್ತು ಬೆಳೆ ಅಂದ ಬೆಳೆದ ಮೇಲೆ ಮಾಸ ಮಾಡಿ ಮಾರ್ಕೋಬೇಕು ರೀ. ಈಗ ಮಿಶ್ರ ಬೆಳೆ ಬೆಳೀಲಿಕ್ಕತ್ತೀರಿ, ಕೋಸು ಇಟ್ಟಿನಿ ಅಂತ ಹೇಳಿದ್ರಿ, ನೀವು ಮೆಣಸಿನ್ಕಾಯಿ ತರಕಾರಿ ಬೆಳೆಗಳನ್ನೆಲ್ಲ ಹಾಕ್ಲಿಕ್ಕತ್ತೀರಿ ಅಂತ ಹೇಳಿದ್ರಿ, ಇಲ್ಲಿ ನಿರ್ವಹಣೆ ಬಹಳ ಮಾಡಬೇಕಾಗ್ತದೆ. ಯಾಕಂತಂದ್ರೆ ಒಂದ್ಸರಿ ಭತ್ತ ಹಾಕಿದ್ರಿ ಅಂತಂದ್ರೆ ಅದಕ್ಕೆ ಅವಾಗವಾಗ ನೀರು ಬಿಡೋದು, ಅಥವಾ ಅವಾಗವಾಗ ಸ್ವಲ್ಪ ಪೋಷಕಾಂಶ ಕೊಡೋದು, ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡೋದು, ಅದು ಬಿಟ್ಟರೆ ಹೆಚ್ಚಿನ ಕೆಲಸ ಇರೋದಿಲ್ಲ. ಆದರೆ ಈ ತರಕಾರಿ ಬೆಳೆಗಳೊಳಗೆ ನೀವು ಪ್ರತಿ ದಿವಸ ಅದನ್ನು ನೋಡಬೇಕಾಗ್ತದೆ, ಕಟಾವು ಮಾಡಬೇಕಾಗ್ತದೆ, ಮತ್ತು ಎಲ್ಲ ರೀತಿಯ ನಿರ್ವಹಣೆ ಇರ್ತದಲ್ಲಿ. ಆ ಕಾರಣದಿಂದ ನಿಮಗೆ ಭತ್ತದ ಬೆಳೆನೇ ವಾಸಿ ಅಂತ ಅನ್ನಿಸ್ತದೇನೋ, ಅಥವಾ ಇದೇ ಚಲೋ ಅಂತ ಅನ್ನಿಸ್ತದೇನೋ? ಇದೇ ಚಲೋ ಅಂತದ್ರೆ, ಬೇರೆ ತಳಿಯನ್ನು ಚಲೋ ಅನ್ನಿಸ್ತದ್ರೆ ನಮಗೆ. ಅಂದ್ರೆ ಒಂದು ಬೆಳೆ ಏನಾದರೂ ಕೈ ಕೊಟ್ಟರು ಇಲ್ಲೇ ಇನ್ನೊಂದು ಬೆಳೆಯಿಂದ ನಾಲ್ಕು ದುಡ್ಡು ಬರ್ತದೆ ಅನ್ನೋ ಒಂದು ಆಶಾಭಾವನೆ ಇದ್ದೇ ಇರ್ತದೆ. ಯಾಕಂತ ಒಂದು ಬೆಳೆ ಕೈ ಕೊಟ್ಟರೆ ಇನ್ನೊಂದು ಬೆಳೆ ಕೈ ಹಿಡಿತದೆ, ಆ ಕಾರಣದಿಂದ ಇದು ನಮ್ಗೆ ಚಲೋ ಅನಿಸ್ಲಿಕ್ಕತ್ತಿರಬೇಕು. ಇದರಿಂದ ಚಲೋ ರೀ, ಒಂದು ಬೆಳೆ ಕೈ ಕೊಟ್ಟನೆ ಅಂದರೆ ತೊಗರಿ ಬರ್ತಾರೆ, ಇಲ್ಲಕ್ಕೆ ಜಜ್ಜಿ ಬರ್ತಾರೆ, ಲಾಸ್ಟ್ ಮೆಸಿಕಾನು ಬರ್ತಾರೆ, ಒಂದು ಕೈ ಕೊಟ್ಟರೆ ಒಂದು ಕೈ ಹಿಡಿತಾರೆ. ನೀರಿನ ಬಳಕೆ ಹೆಂಗೆ ಮಾಡ್ತೀರಿ? ನೀರು ಭಾಳ ಬೇಕಲ್ರಿ, ವಾರಕ್ಕೊಮ್ಮೆ ಇಟ್ಕೊಂತ ಹೋಗ್ಬಿಟ್ರೆ ಸಾಕು ನೀರು, ಗದ್ದಿಗೆ ಅಂದ್ರೆ ದಿವಸ ಇಡ್ಬೇಕು ರೀ ನೀರು. ಹೊಲದಲ್ಲಿ ಕೆಲಸ ಮಾಡಲಿಕ್ಕೆ ಜನ ಬೇಕಾಗ್ತಾರಲ್ಲ, ನೀವೊಬ್ಬರೇ ಮಾಡ್ತಿರೋ ಅಥವಾ ನಿಮ್ಮ ಜೊತೆ ಮತ್ತೆ ಆಳು ಕಾಳು ಇಟ್ಕೊಂಡಿರೋ ಹೆಂಗೆ? ಆಳು ಇಟ್ಕೊಂತೀರಿ, ನಾವು ಒಬ್ಬರೇ ಮಾಡಲ್ರಿ, ಆಳು ಇಟ್ಕೊಂತ ಒಂದು 10 ಆಳು ಇಟ್ಕೊಂಡ್ರೆ ಮಾಡ್ಕೊಂತ ಬರ್ತೀವಿ ರೀ. ಅಂದರೆ ಇಲ್ಲಿ ಆಳುಗಳನ್ನು 10 ಆಳುಗಳನ್ನು ನಿರಂತರವಾಗಿ ನೀವು ದುಡಿಸೋದ್ರಿಂದ ನಿಮಗೆ ಬರುವ ಲಾಭದಲ್ಲಿ ಅದರ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಅದ ಅಂತ ಅನಿಸ್ತದೇನೋ ಹೆಂಗೆ? ಅನಿಸ್ತದೆ, ಹೆಚ್ಚಿನ ಲಾಭ ಅನಿಸ್ತದೆ ರೀ ನಮಗೆ. ಭಾಳ ಖರ್ಚು ಆಗ್ತಾರೆ, ಆಳಿಗೆ ಖರ್ಚು ತೆಗೆದು ಎಣ್ಣೆಗೆ ಸತುವಿಗೆ ಎಲ್ಲ ಖರ್ಚು ತೆಗೆದು ಭಾರಿ ಲಾಭ ಆಗ್ತಾರೆ. ಈ ಗದ್ದೆಯಲ್ಲಿ ಅಂದರೆ ಲಾಭ ಇಲ್ಲರಿ, ಅಲ್ಲಿಗೆ ಅಲ್ಲಿಗೆ ಆಗ್ತಾರೆ. ಆಳು ಒಂದು 20 ಆಳು ಇಡ್ಬೇಕು ರೀ ಗದ್ದೆ, ಕಳೆ ತೆಗೆಯೋದು, ಕೊಯ್ಯೋದು, ರಾಶಿ ಮಾಡೋದು, ಹಿಂಗೆ ಭಾಳ ಬೇಕಾತ್ರ ಆಳು, ಇದಕ್ಕಂದ್ರೆ ಭಾಳ ಬೇಕಲ್ರಿ ಆಳು. ಆದರೆ ಇಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಹೆಂಗೆ ಮಾಡ್ಕೊಂಡಿರಿ ನೀವು? ಯಾಕಂತಂದ್ರೆ ಮಿಶ್ರ ಬೆಳೆ ಮಾಡ್ಲಿಕ್ಕತ್ತೀರಿ ನೀವು, ಇದನ್ನು ಪ್ರತಿ ಬೆಳೆ ನಿಮ್ಮ ಕೈಗೆ ಬಂದಾಗ ಅದನ್ನು ಮಾರುಕಟ್ಟೆಗೆ ತೊಗೊಂಡು ಹೋಗಲೇಬೇಕು, ಮತ್ತು ಕೂಡಲೇ ಅದು ಮಾರಾಟ ಆಗುವಂಗೆ ನೋಡ್ಕೋಬೇಕು. ಯಾಕಂದರೆ ತರಕಾರಿ ಬೆಳೆ ಮಾಡ್ತೀರಿ ನೀವು, ಈ ಎಲ್ಲ ವ್ಯವಸ್ಥೆ ಯಾವ ರೀತಿ ನಿಭಾಯಿಸ್ಲಿಕ್ಕತ್ತೀರಿ ನೀವು? ನೀವು ಬೆಳೆದ ತಕ್ಷಣಕ್ಕೆ ಹೋಗಿ ಹತ್ತಿಯನ್ನು ಕೊಡ್ತಾರೆ, ಕ್ವಿಂಟಲ್ ಲೆಕ್ಕ ತೊಗೊಂಬಿಡ್ತಾರೆ, ತೊಗರಿ ಕೂಡ ಕ್ವಿಂಟಲ್ ಲೆಕ್ಕ ರೀ, ಮತ್ತು ಮೆಣಸಿನ್ಕಾಯಿ ಕೂಡ ಕ್ವಿಂಟಲ್ ಲೆಕ್ಕ ರೀ, ಸಜ್ಜೆ ಕ್ವಿಂಟಲ್ ಲೆಕ್ಕ ಕೊಡ್ತೀರಿ ನಾವು. 500 ರೂಪಾಯಿ ಕ್ವಿಂಟಲ್ ರೀ ಹತ್ತಿ, 500 ರೂಪಾಯಿ ತೊಗರಿ ರೀ, ಮೆಣಸಿನ್ಕಾಯಿ 9,000 10,000 ಮಾರ್ತಾರೆ, ಅದರಿಂದ ಲಾಭ ನೋಡ್ರಿ. ಮೆಣಸಿನ್ಕಾಯಿ ಹೆಂಗೆ ಹಸಿನಿ ಮಾರ್ತಿರೋ ಅಥವಾ ಅದನ್ನು ಒಣಗಿಸಿ ಇದನ್ನು ಮಾಡಿ ಮಾರ್ತಿರೋ, ಯಾವ ಥರ ಮಾರ್ತೀರಿ ನೀವು? ಒಣಗಿಸಿ ಕಾಯಿ ಚಲೋ ಆರಿಸ್ರಿ, ಕೆಟ್ಟವು ಬೇರೆ ರೀ, ಹಿಂಗೆ ಹಾಕಿ ಅವು ಬೇರೆ ಅವು ಬೇರೆ ತಿಳ್ಕೊಂಡೋಗಿ ಮಾರ್ಕೆಟಲ್ಲಿ ಮಾರ್ಕೊಂಬರ್ತೀರಿ ನೀವು. ಮಾರುಕಟ್ಟೆ ಅಂದರೆ ಎಲ್ಲಿ ತೊಗೊಂಡೋಗ್ತೀವಿ? ಬ್ಯಾಡಿಗೆ ಹೋಗ್ಕರಿ, ಆಟೋ ಬಾಡಿ ಮಾಡ್ಕೊಂಡು ಹೋಗಿ ಬ್ಯಾಡಿಯಲ್ಲಿ ಮಾರಿ ಬರೋಕ್ರಿ ನಾವು. ಮೆಣಸಿನ್ಕಾಯಿ ಬ್ಯಾಡಿಗೆ ಮಾರುಕಟ್ಟೆಯಲ್ಲಿ ಮಾರ್ತೀರಿ ನೀವು, ಒಳ್ಳೆ ಬೆಲೆ ಸಿಗ್ತದೆ ಅಲ್ಲಿ ನಿಮಗೆ? ಬೆಲೆ ಸಿಗ್ತದೆ, ಒಳ್ಳೆ ಬೆಲೆ ಸಿಗ್ತಾರೆ. 9,000 ಲಾಸ್ಟ್ 8,000 ಮಾಡಿದ್ರೆ ನಮಗೆ ಲಾಸ್ ಅಲ್ಲರಿ, ಅದು ಖರ್ಚು ತೆಗೆದು 20,000 ಉಳಿತಾರೆ ರೀ. ಮೆಣಸಿನ್ಕಾಯಿ ಹತ್ತಿದು ಭಾಳ ಉಳಿತೈತೆ ರೀ, ಹತ್ತಿ 15 ಕ್ವಿಂಟಲ್ ಮಾರಿಯಾಣ್ರಿ, ಅದು 10,000 ರೂಪಾಯಿದು ಖರ್ಚು ಆಯ್ತು ರೀ ಆಟಾರಿ. ತೊಗರಿ ಬೇಸಾಯ್ತು ರೀ ನಮಗೆ, ತೊಗರಿ 2,000 ರೂಪಾಯಿದು ಆಯ್ತು ರೀ. ಇನ್ನು ಬಸವರಾಜ್, ಒಬ್ಬ ರೈತ ಲಾಭದಲ್ಲಿ ಇರಬೇಕು, ಆರ್ಥಿಕವಾಗಿ ಯಾವುದೇ ರೀತಿ ಸಂಕಷ್ಟಕ್ಕೆ ಸಿಕ್ಕೋಬಾರ್ದು ಅಂತಂದ್ರೆ ಆತನ ಕೃಷಿ ಚಟುವಟಿಕೆಗಳಿಗಿನ ಖರ್ಚು ವೆಚ್ಚನ ಆತ ಬಹಳ ಕಡಿಮೆ ಮಾಡ್ಕೋಬೇಕಾಗ್ತದೆ. ನೀವು ನಿಮ್ಮ ಈ ಮಿಶ್ರ ಬೆಳೆಯ ವ್ಯವಸಾಯದೊಳಗೆ ನಿಮ್ಮ ವೆಚ್ಚ ಅಥವಾ ಖರ್ಚನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಯಾವ್ಯಾವ ರೀತಿ ಪ್ರಯತ್ನವನ್ನು ಮಾಡ್ತೀರಿ? ಕಡಿಮೆ ಮಾಡ್ಕೊಂಡ್ರಿ, ಒಂದು ಸಲ ನಾವು ಬೀಜ ಇಟ್ಟಿನಂದ್ರೆ ಒಂದು ಕ್ವಿಂಟಲ್ ಹಾಕ್ತೇವೆ ರೀ, ಆಮ್ಯಾಕೆ ಐದೈದು ಬಿಟ್ಟು ಎರಡು ಕ್ವಿಂಟಲ್ ಹಾಕ್ತೇವೆ, ಎರಡು ಕ್ವಿಂಟಲ್ ಅಂಬತ್ತಿ ಬೆಳೆ ಬಂದು ಬಿಡ್ತಾರೆ. ಆರು ಬಿಟ್ಟು ನೀರು ಕೊಡ್ಬೇಕು ರೀ, ಕಳೆ ತೆಗಿಸಿ ಎಣ್ಣೆ ಹೊಡ್ಕೊಂಡು ಹೋಗ್ಬಿಟ್ರೆ ಚಲೋ ಬರ್ತಾರೆ ಬೆಳೆ. ಗದ್ದೆಗಂದರೆ ದಿವಸ ನೀರು ಇಡ್ಬೇಕು ರೀ, 15 ದಿನಕ್ಕೊಂದು ಸತು ಹಾಕ್ಬೇಕು ರೀ, 25 ಚೀಲ ಹಿಂಗೆ ಹಾಕ್ಬೇಕು ರೀ. ಅದು ರೋಗ ಬಂತಂದ್ರೆ ಅಲ್ಲೇ ಲಾಸ್ ಆಗ್ಬಿಡ್ತಾರೆ. ಇದಂದ್ರೆ ಹಂಗಿಲ್ಲ ರೀ, ಲಾಸ್ ಇಲ್ಲ ರೀ. ನೀವು 15 ದಿನ ಜೋಪಾನ ಮಾಡಿದಂದರೆ ಕಾಯಿ ಬಿಟ್ಟಾಗ ಬಲ್ದ ಮ್ಯಾಕೆ ನಾವು ಹೊರ್ಕಂದು ಇದು ಹತ್ತಿಯನ್ನು ಬಿಡಿಸ್ಕೊಂಡು ಮಾರ್ಕೆಟ್ ಹೋದ್ರೆ ಅಲ್ಲಿಗೆ ಕವರ್ ಆಗ್ಬಿಡ್ತಾರೆ, ಆಳಿಗೆ ಬಂತಾರೆ ನಮಗೆ ರೊಕ್ಕನ ಉಳ್ತಾರೆ ಖರ್ಚಿಗೆ. ಈ 4.5 ಎಕರೆಯಲ್ಲಿ ಸರಿ ಸುಮಾರು ಎಲ್ಲ ಖರ್ಚು ವೆಚ್ಚ ಎಲ್ಲ ತೆಗೆದ್ರೆ ಪ್ರತಿ ವರ್ಷ ಎಷ್ಟು ನಿಮ್ಮ ಗಳಿಕೆ? ಫಸ್ಟ್ ಗದ್ದೆಯಲ್ಲಿ ಅಂದರೆ ಒಂದು 50,000 ಖರ್ಚಾಗಿತ್ತು ರೀ. ಖರ್ಚಾದ್ರೆ ನೋಡೋಣಂತೆ ಬರೀ 200 ಚಲ ನೆಲ ಬೀಳತ್ತೆ ರೀ. 200 ಚಲ ಬೀಳಿದ್ರೆ ಇದಾಗ್ಬಿಡ್ತು ರೀ, ಮದ್ದಿಗೆ ಬೇರೆ ಕಡೆ ಸಾಲ ತಂದಿದ್ದೆ ರೀ. 1.5-1.5 ಲಕ್ಷ ಖರ್ಚು ಆಗ್ತದೆ ರೀ. ಆ ಉಳಿದಿದ್ದು ಮತ್ತೆ ಮಾರ್ಕೆಟಿಗೆ ಹಾಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಖರ್ಚಿಗಿರ್ತಂತ ಅಷ್ಟು ಅಲ್ಲಿಗೆ ಆಗ್ಬಿಡ್ತಾರೆ. ಇದಂದರೆ ಒಂದು 15 ಕ್ವಿಂಟಲ್ ಹತ್ತಿ ಬೆಳೆದಿದ್ದಾರೆ, 1 ಕ್ವಿಂಟಲಿಂದ ರೊಕ್ಕ ಖರ್ಚಿಗೆ ಆತರೆ, ಇನ್ನು 10 ಕ್ವಿಂಟಲ್ ಉಳಿದೈತೆ ರೀ. ಭಾರಿ ಲಾಭ ಐತೆ ರೀ ನಮಗೆ. ಹಾಗಾಗಿ ಈ ಏನು ನೀವು ನಿರ್ಧಾರ ತಗೊಂಡ್ರಿ ಇದ್ರ ಬಗ್ಗೆ ನಿಮ್ಗೆ ಯಾವುದೇ ವಿಷಾದ ಇಲ್ಲ, ಯಾಕಂದ್ರೆ ನಿಮಗೆ ಇದು ಒಳ್ಳೆ ದಾರಿ ತೋರಿಸದ ಲಾಭ ನಿಮ್ಗೆ ಸಿಗ್ಲಿಕ್ಕತ್ತದೆ. ಮತ್ತು ಬೇರೆ ಬೇರೆ ಬೆಳೆ ತೆಗಿತೀರಿ, ಯಾವುದೋ ಒಂದು ಬೆಳೆ ಕೈ ಕೊಟ್ರೂ ಒಂದು ಬೆಳೆ ನಿಮ್ಮ ಕೈ ಹಿಡಿತದೆ, ಹೀಗಾಗಿ ಯಾವುದೇ ಆತಂಕ ತಮಗಿಲ್ಲ. ಮುಂಚೆ ಆದರೆ ಸಾಲದಲ್ಲಿ ಸಿಕ್ಕೊಂಡಿದ್ರಿ, ಈಗ ಮತ್ತೆ ಸಾಲ ಆಗಿಲ್ಲ, ಏನಾರು ಮಾಡ್ಕೊಂಡಿರೋ ಹೆಂಗೆ? ಇಲ್ಲರಿ ಸರ್, ಏನು ಸಾಲ ಇಡ್ರಿ, ಲಾಭದಾಗಲಿಲ್ಲ ಇದ್ರಿ, 500 ರೂಪಾಯಿ ಲಾಭನಾಗೈತೆ ರೀ ನಮಗೆ. ಅವಾಗ 1 ಲಕ್ಷ ಬರೀ ಸಾಲ ಮಾಡಿದ್ನೆ ರೀ, ಏನು ಸಾಲ ಇಲ್ಲರಿ ನಮ್ಗೆ, ಎಲ್ಲ ಸಾಲ ಕಟ್ಕೊಂಡು 500 ರೂಪಾಯಿ ಹೋದವ್ ರೀ ಮೊನ್ನೆ. ತುಂಬ ಸಂತೋಷ ಬಸವರಾಜ್, ಇದುವರೆಗೆ ನಿಮ್ಮ ಮಿಶ್ರ ಬೆಳೆಯ ಅನುಭವ ಮತ್ತು ಅದರಿಂದ ನೀವು ಪಡ್ಕೊಂಡ ಆರ್ಥಿಕ ಸ್ಥಿತಿ ಈ ಎಲ್ಲದ್ರ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ನೀಡಿದ್ರಿ. ಇದರಿಂದ ನಮ್ಮ ಉಳಿದ ರೈತ ಮಿತ್ರರಿಗೂ ಅನುಕೂಲ ಆಗ್ತದೆ ಅಂತ ಹೇಳಿ ಭಾವಿಸೋಣ. ನಿಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಮಿಶ್ರ ಬೆಳೆ ಬೇಸಾಯ ಕುರಿತು ಶ್ರೀ ಬಸವರಾಜ್ ಪಗಡದೇನಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು 1 ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ನನ್ ಗಂಡ ದಿನವೆಲ್ಲ ಕೆಮ್ತಾ ಇರ್ತಾರೆ, ರಾತ್ರಿ ಎಲ್ಲ ಜ್ವರ ಇರುತ್ತೆ, ಕಫದಲ್ಲಿ ರಕ್ತ ಬೀಳುತ್ತೆ, ಇದಕ್ಕೆಲ್ಲ ಏನಾದ್ರು ಔಷಧ ಕೊಡೋಣ? ತಗೊಳಮ್ಮ ಈ ಮಾತ್ರೆ, ಒಂದ್ ವಾರ ಕೊಡು. ನಿಲ್ಲಿ, ಈಕೆ ಹೇಳಿದ್ದೆಲ್ಲ ಕ್ಷಯ ರೋಗದ ಲಕ್ಷಣಗಳು. ಡಾಕ್ಟರ್ ಚೀಟಿ ಇಲ್ಲದೆ ಔಷಧಿ ಕೊಟ್ರೆ ನಿಮಗ್ ದಂಡ ಹಾಕ್ತಾರೆ. ಕ್ಷಯ ರೋಗಿಯ ವಿವರ, ಅವ್ರಿಗೆ ಕೊಟ್ಟ ಔಷಧ ಎಲ್ಲನು ದಾಖಲಿಸಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಅಲ್ಲಮ್ಮ, ಕ್ಷಯ ರೋಗ ಪರೀಕ್ಷೆ ಚಿಕಿತ್ಸೆ ಉಚಿತವಾಗಿ ಮಾಡ್ತಾರೆ. ಮೊದಲು ನಿನ್ನ ಗಂಡನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅತ್ತೆ ನಿಧಾನವಾಗತಿ, ತುಂಬಾ ಸೊಂಟ ನೋವು ಕಣಮ್ಮ. ಒಂದು ಮಾತ್ರೆ ತಗೊಂಡಿದ್ರೆ ಸರಿ ಹೋಗ್ತಿತ್ತು, ಸುಮ್ಮನೆ ಆಸ್ಪತ್ರೆ ಖರ್ಚು. ಹಾಗೇನು ಇಲ್ಲ ಅತ್ತೆ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲೇ ಹತ್ತಿರದಲ್ಲಿರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಎಲ್ಲ ತರಹದ ಪರೀಕ್ಷೆ, ಚಿಕಿತ್ಸೆ, ಔಷಧ ಉಚಿತವಾಗಿ ಸಿಗುತ್ತೆ. ಏನ್ ಹೇಳ್ತೀಯಮ್ಮ? ಹೌದತ್ತೆ, ವಯಸ್ಕರಿಗೆ, ಹಿರಿಯ ನಾಗರಿಕರಿಗೆ ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಬರುವ ಎಲ್ಲ ಸೇವೆಗಳು ಸಿಗುತ್ತೆ. ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 20-20-013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಓಹೋ